ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರಿಂದ ರೂಪಾಯಿ 5,000 ವರೆಗೆ ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನು ಸಂಪರ್ಕಿಸಿ. ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಕೋಳಿ ಸಾಕಾಣಿಕೆಯ ಅನುಭವಗಳ ಕುರಿತು. ಚಿತ್ರದುರ್ಗ ತಾಲೂಕು ನಲ್ಲಿಕಟ್ಟೆ ಗ್ರಾಮದ ರೈತ ಟಿಎಸ್ ಪ್ರದೀಪ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ನೆಲ್ಲಿಕಟ್ಟೆ ಗ್ರಾಮದ ಕೃಷಿಕರಾದಂತಹ ಟಿಎಸ್ ಪ್ರದೀಪ್ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ತಮ್ಮ ಒಂದು ಕೃಷಿ ಜೊತೆಗೆ ಕೃಷಿಗೆ ಪೂರಕವಾಗಿ ಉಪಕಸವಾಗಿ ಈ ಒಂದು ಕೋಳಿ ಸಾಕಾಣಿಕೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರದೀಪ್ ಅವರೇ. ನಮಸ್ಕಾರ ಸರ್. ಪ್ರದೀಪ್ ಅವರೇ, ಹೇಳಿ, ಈ ಒಂದು ಕೃಷಿ ವೃತ್ತಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ರೆ? ಆಕ್ಚುಲಿ ಬೇಸಿಕಲಿ ನಾನು ಬಿ ಇ ಸಿವಿಲ್ ಆಗಿತ್ತು. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ತಂದೆ ಅವರಿಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ನಾನು ಅಲ್ಲಿ ರಿಸೈನ್ ಮಾಡಿ ಈಗ 8 ವರ್ಷ ಆಯಿತು ಊರಿಗೆ ಬಂದು. ಇಲ್ಲಿಗೆ ಬಂದಾದಮೇಲೆ ನಮ್ಮದು 12,000 ಕೋಳಿ ಫಾರಮ್ ಇತ್ತು. ಅದನ್ನು ನಾವು ಇನ್ನೂ ಡೆವಲಪ್ಮೆಂಟ್ ಮಾಡಬೇಕಂತ ಹೇಳಿ ಮತ್ತೆ 4 ಶೆಡ್ ಕಟ್ಟಿಸ್ಬಿಟ್ಟು ಒಂದು 36,000 ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಇವತ್ತಿನ ದಿನ. ಈಗ ಇಂಜಿನಿಯರ್ ಕೋರ್ಸ್ ಮುಗಿಸಿದ್ರೆ ನೀವು ಬೆಂಗಳೂರಲ್ಲಿ ಒಂದು ವೃತ್ತಿ ಇತ್ತಪ್ಪ ಅಂದರೆ ಕೈ ತುಂಬ ನಿಮಗೆ ಸಂಬಳ ಬರೋದು, ಆದಾಯ ಕಾಣ್ತಾ ಇದ್ರಿ, ಅಂಥ ಒಂದು ಕೆಲಸ ಬಿಟ್ಟು ಕೃಷಿಗೆ ಯಾಕೆ ಇಷ್ಟೊಂದು ಆಸಕ್ತಿ ಬಂತು ನಿಮಗೆ? ಅಂದರೆ ತಂದೆಯವ್ರಿಗೆ ಹುಷಾರಿರಲಿಲ್ಲ, ಹಂಗಾಗಿ ಅಲ್ಲಿಂದ ಬಂದ ಮೇಲೆ ಏನು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ, ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕಂತ ಹೇಳಿ ಕೋಳಿ ಫಾರಂ ಮಾಡಿದ್ವಿ. ಪ್ರದೀಪ್ ಅವರೇ, ಒಟ್ಟಾರೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ, ಏನೇನು ಬೆಳಿತೀರಾ ನೀವು? ಸರ್, ನಮ್ಮದು ಒಂದು 26 ಎಕರೆ ಕೃಷಿ ಭೂಮಿ ಇದೆ. ಅಡಿಕೆ ಬೆಳಿತೀವಿ, ಪಪ್ಪಾಯಿ, ದಾಳಿಂಬ್ರೆ, ತೆಂಗು, ಮೆಕ್ಕೆಜೋಳ. ಈಗ 26 ಎಕರೆ ಜಮೀನು ಅಂತಂದ್ರೆ ಅಷ್ಟು ನೀರಾವರಿನೇ ಬರುತ್ತಾ? ಒಂದು 6 ಎಕರೆ ಬಿಟ್ಟು ಇನ್ನು ಮಿಕ್ಕಿರೋದೆಲ್ಲ ನೀರಾವರಿ. ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರೆ ಅಣ್ಣ ತಮ್ಮಂದ್ರೆ ನೀವು? ನಮ್ಮ ತಂದೆಗೆ ನಾನು ಒಬ್ಬನೇ ಮಗ. ಈಗ ಒಬ್ಬರೇ ಆಗಿರೋದ್ರಿಂದ ಅನಿವಾರ್ಯ ಬೆಂಗಳೂರು ಬಿಡುವಂತ ಒಂದು ಪರಿಸ್ಥಿತಿ ಬಂತು ನಿಮಗೆ ಅಲ್ವಾ? ಹೌದು, ಖಂಡಿತ ಸರ್. ಈಗ 26 ಎಕರೆ ಕೃಷಿ ಜಮೀನನ್ನ ಜೊತೆಗೆ ಈ ಕೋಳಿ ಸಾಕಾಣಿಕೆಯನ್ನ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರಾ? ಹೆಂಗೆ ಅಂತಂದ್ರೆ ಇವತ್ತಿನ ಲೇಬರ್ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಆದರೂ ನಾವು ಸ್ವಲ್ಪ ಜನಗಳಿಗೆ ಎಲ್ಲ ಹತ್ತಿರವಾಗಿದ್ದು ಅವರಿಗೆ ಬೇಕಾಗಿರ್ತಕ್ಕಂಥದ್ದನ್ನ ಇದು ಮಾಡ್ಕೊಂತ ಅವ್ರಿಗೆ ಸಹಕಾರ ಮಾಡಿ ನಮಗೂ ಬೇಕಾಗಿದ್ದನ್ನ ಸಹಕಾರ ಮಾಡಿಸ್ಕೊಂತ ಹಂಗೂ ಹಿಂಗೂ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಇವತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಲೇಬರ್ ಸಮಸ್ಯೆ ಇದೆ, ಆದರೂ ಏನು ತೊಂದರೆ ಇಲ್ಲ ಸರ್. ಜಮೀನು ಕಡೆನೂ ನಡೀತಾ ಇದೆ, ಇದು ಫಾರ್ಮಲ್ಲೂ ನಡೀತಾ ಇದೆ. ಈಗ ಕೃಷಿಗೆ ಉಪಕಸವಾಗಿ ಈ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು? ಕೋಳಿ ಸಾಕಾಣಿಕೆ ಇದು ಮೇಲತ್ವಾಗಿ ಏನಂದರೆ ಸರ್, ಲಾಭದಾಯಕ ಸರ್. ರೇಟ್ ಚೆನ್ನಾಗಿ ಸಿಕ್ತು ಅಂದರೆ ಇದರಂಥ ದುಡಿಮೆ ಇನ್ನೂ ಯಾವ ಬೇರೆ ಯಾವುದೂ ಇರೋಲ್ಲ. ಆಮೇಲೆ ಇದು 45 ದಿನದಲ್ಲೇ ಬೆಳೆ ಸಿಕ್ಕೋಗ್ಬಿಡುತ್ತೆ ಸರ್. ಅದಾದಮೇಲೆ ನಮಗೆ ಅಲ್ಲಿ ಕೆಲಸ ಇರೋಲ್ಲ, ಮತ್ತೆ ಆ ಶೆಡ್ ಕ್ಲೀನ್ ಮಾಡಿ ರೆಡಿ ಮಾಡಿ ಮತ್ತೆ ಆಮೇಲೆ ಕೋಳಿ ಬೆಳೆಯೋಕ್ಕೆ ಮತ್ತೆ ಒಂದು 15 ದಿನ ಟೈಮ್ ಬೇಕಾಗುತ್ತೆ. ಅಷ್ಟರೊಳಗೆ ನಾವು ರೆಸ್ಟ್ ತಗೊಂಡು ಮತ್ತೆ ಹೊಸದಾಗಿ ಮತ್ತೆ ಇದನ್ನು ಸ್ಟಾರ್ಟ್ ಮಾಡ್ಕೋಬೋದು. ಹಂಗಾಗಿ ಸ್ವಲ್ಪ ಗ್ಯಾಪು ಸಿಗುತ್ತೆ ಮನುಷ್ಯನಿಗೆ. ಆಮೇಲೆ ಇದು ಲಾಭದಾಯಕವಾಗೂ ಇರುತ್ತೆ. ರೇಟ್ ಚೆನ್ನಾಗಿ ಸಿಕ್ಕರೆ, ಚೆನ್ನಾಗಿ ಸಿಕ್ಕಿಲ್ಲ ಅಂತಂದರೆ ಬೇರೆ ಯಾವುದು ಬೇಡ, ಇದ್ರ ಮುಂದೆ ಆ ಥರ ಹೊಡ್ತಾ ಬೀಳುತ್ತೆ. ರೇಟ್ ಚೆನ್ನಾಗಿ ಸಿಕ್ತು ಅಂದರೆ ಇದರಂಥ ಲಾಭದಾಯಕವಾಗಿ ಇನ್ನೊಂದು ಯಾವುದೂ ಇಲ್ಲ. ಈಗ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಅಂದ್ಕೊಂಡಾಗ ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರೆ? ಬೆಂಗಳೂರು ಬಿಟ್ಟು ಬಂದಮೇಲೆ ಡೇ ಬೈ ಡೇ ಹಿಂಗೆ ಕಳೀತಾ ಇತ್ತು. ನಾವು ಏನಾದರೂ ಒಂದು ಮಾಡಬೇಕಂತ ಫಾರಮ್ ಸ್ಟಾರ್ಟ್ ಮಾಡಿದ್ವಿ, ಕಟ್ಟಿಸೋಣ ಅಂತ ಹೇಳಿ ಮಾಡಿದ್ವಿ. ಅದು ಕಟ್ಟಕ್ಕಿನ್ನೂ 4 ಮಂತ್ಸ್ ಆಯಿತು ಕಟ್ಟಕ್ಕೆ. ಮನೆ ಕಟ್ಟ ಮನೆ ಕಟ್ಟಲಿಕ್ಕೆ 4 ಮಂತ್ಸ್ ಆಯಿತು, ಇನ್ನೂ ಮೆಶ್ ಎಳೆದಿರಲಿಲ್ಲ. ಲೇಬರ್ ಅವಾಗ ಅವ್ರಿಗೂ ಸಮಸ್ಯೆ ಇತ್ತು ಕಟ್ಟೋರ್ಗೂ. ಅವ್ರು ಎಳಿತೀವಿ ಎಳಿತೀವಿ ಅಂತ ಹಿಂಗೆ ಟೈಮ್ ತಗೊಂಡ್ರು. ಸರಿ, ನಾವು ಆಯಿತು ಅಂತ ಮೆಶ್ ಇನ್ನೂ ಎಳೆದಿರಲಿಲ್ಲ, ಅದರೊಳಗೆ ಕೋಳಿ ಬಿಟ್ಟಿದ್ವಿ. ಅದಾದಮೇಲೆ ಅವರು ಡೇ ಬೈ ಡೇ ಅವ್ರ ಕೆಲಸ ಅವ್ರು ಮುಗಿಸ್ಕೊಂಡು ಹೋದರು. ನಮ್ಮ ಕೆಲಸ ನಾವು ಈಗ ಸ್ಟಾರ್ಟ್ ಮಾಡಿ ಮಾಡ್ತಾನೆ ಇದ್ದೀವಿ. ಈಗ ಮನೆ ಅಂತಂದ್ರೆ ಯಾವ ಗಾತ್ರದಲ್ಲಿ ಕಟ್ಟಿದ್ರೆ ನೀವು ಸರ್? ಅದು ಬಂದು 25x265 ಅಡಿ ಇದೆ ಸರ್. ನಮ್ಮ ಶೆಡ್ಡು ಒಂದು ಶೆಡ್ಡಿನ ಅಳತೆ ಇದು, ಆ ಥರದ 6 ಇದಾವೆ ಸರ್. ಈಗ ಒಂದು ಶೆಡ್ನಲ್ಲಿ ಎಷ್ಟು ಕೋಳಿ ಸಾಕಾಣಿಕೆ ಮಾಡ್ಬೋದು? ಒಂದು ಶೆಡ್ಡಲ್ಲಿ 6,000 ಕೋಳಿ ಸಾಕಾಣಿಕೆ ಮಾಡ್ಬೋದು ಸರ್. ಆಮೇಲೆ ಪ್ರತಿ ಶೆಡ್ಡಲ್ಲೂ 6,000 ಅಂದರೆ 36,000, ಒಟ್ಟು 6 ಶೆಡ್ ಇದಾವೆ, 6,000 36,000 ಆಗುತ್ತೆ ಸರ್. ಈಗ ಪ್ರಾರಂಭದಲ್ಲಿ 12,000 ಅಷ್ಟೇ ಕೋಳಿ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಯಾಕೆ ಹೆಚ್ಚು ಯಾಕೆ ಮಾಡ್ಬೇಕು ಅಂತ ಅನಿಸ್ತು? ಅದು ಚೆನ್ನಾಗಿ ಅನಿಸ್ತು ಸರ್, ಎಲ್ಲರಿಗೂ ಒಲಿಯಲ್ಲ, ಕೆಲವರಿಗೆ ಅದು ನಮಗೆ ಏನೋ ನಮಗೆ ಒಲಿತು ಅದು. ಅದು 12,000 ಮಾಡಿ ನೋಡಿದ್ವಿ. ಅದು ನಮಗೆ ಹೌದು, ಇದು ಲಾಭದಾಯಕ, ನಮಗೆ ಒಲಿತತೆ ಅಂತ ಅದರಿಂದ ಗೊತ್ತಾಯಿತು. ಹಂಗಾಗಿ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡಿದ್ವಿ. ಅದರಿಂದ ಮತ್ತೆ ನೆಕ್ಸ್ಟ್ ಲಾಭದಾಯಕ ಸ್ವಲ್ಪ ಆಯಿತು ಸರ್. ವರ್ಷದಲ್ಲಿ ಯಾವಾಗಲೂ ಎಲ್ಲ ಟೈಮು ಸಿಗಲ್ಲ ಸರ್, ಒಂದು ಸರಿ ಎರಡು ಸರಿ ಬೆಳೆ ಚೆನ್ನಾಗಿ ಸಿಗುತ್ತೆ, ನೋಡಿಬಿಟ್ಟು ಹಾಕಬೇಕು. ಪ್ರತಿ ಸಾರಿನೂ ಬಿಟ್ಬಿಟ್ಟು ಕೈ ಸುಟ್ಕೊಳ್ಳೋದಲ್ಲ, ಅದನ್ನು ಹಿಂದೆ ಮುಂದೆ ನೋಡಿ ಯಾವ ಟೈಮಲ್ಲಿ ರೈಟ್ ಟೈಮಲ್ಲಿ ಹಾಕಿದ್ರೆ ಕರೆಕ್ಟಾಗಿ ರೇಟ್ ಸಿಗುತ್ತೆ ಅಂತ ಯೋಚನೆ ಮಾಡಿ ಮಾಡಿದ್ರೆ ಅದಕ್ಕೆ ಒಳ್ಳೆ ಲಾಭದಾಯಕ ಇದೆ. ಈಗ ಪ್ರಾರಂಭದಲ್ಲಿ ಸಾಕಷ್ಟು ಖರ್ಚು ಇರ್ಬೋದು, ಒಂದು ಶೆಡ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಖರ್ಚು ಬಂತು ನಿಮಗೆ? ಒಂದು ಶೆಡ್ ಮಾಡೋಕ್ಕೆ ಈಗ 6 ವರ್ಷದ ಕೆಳಗೆ 12 ಲಕ್ಷ ಖರ್ಚು ಬಂದಿತ್ತು ಸರ್. ಹೈಟೆಕ್ ಮಾಡಿದ್ದೀವಿ, ಪೈಪ್ ಸಿಸ್ಟಮಲ್ಲಿ, ಆಮೇಲೆ ತಗಡು ಸಿಮೆಂಟ್ ಶೀಟ್ ಹಾಕಿ ಮಾಡಿರೋದು, ಅದು 12 ಲಕ್ಷ ಖರ್ಚು ಬಂದಿತ್ತು. ಆಮೇಲೆ ಒಳಗಡೆ ಕೋಳಿಗೆ ನಿಪ್ಪಲ್ ಸಿಸ್ಟಮ್ ಮಾಡಿದ್ದೀವಿ ಸರ್. ನೀರು ಕುಡಿಲಿಕ್ಕೆ ಮೊದಲು ಆಟೋ ಡ್ರಿಂಕರ್ ಇದ್ವು, ಈಗ ನಿಪ್ಪಲ್ ಸಿಸ್ಟಮ್ ಮಾಡಿದ್ದೀವಿ. ಎಲ್ಲ ಆಟೋಮೆಟಿಕ್ ಮಾಡಿದ್ದೀವಿ. ಫೀಡ್ ಮಾತ್ರ ನಾವು ತಗೊಂಡೋಗಿ ಹಾಕೋದು. ಕೋಳಿ ಅಂತಂದ್ರೆ ಓನಾಗಿ ಸಾಕಾಣಿಕೆ ಮಾಡಿದ್ರೆ ಯಾವುದಾದ್ರೂ ಕಂಪ್ನಿ ಮುಖಾಂತರ ಸಾಕಾಣಿಕೆ ಮಾಡಿದ್ರ? ಇಲ್ಲ ಸರ್, ನಮ್ಮ ಮೊದಲಿಂದ ಓನಾಗಿ ಎಷ್ಟು ಕೋಳಿ ಸಾಕಾಣಿಕೆ ಮಾಡೋದು, ನಾವು ಯಾವುದೇ ಥರ ಕಂಪ್ನಿ ಕೊಟ್ಟಿಲ್ಲ. ಅದು ಲಾಸೋ ಲಾಭನೋ ಏನೇ ಆಗಲಿ, ಒಬ್ಬ ವ್ಯಕ್ತಿಗೆ ಅದರಲ್ಲಿ ಗೊತ್ತಾಗೋದೇನು ಅಂತಂದರೆ ಅವನು ಆಳದ ಹೋಗಿ ಇಳಿದಾಗ. ಈಗ ನಾನು ಅದರಲ್ಲಿ ಮಾಡ್ತಾ ಇದ್ದೀನಿ ಅಂತ ಕಂಪ್ನಿ ಕೊಟ್ಟರೆ ಅದರಿಂದ ಏನೂ ಗೊತ್ತಾಗಲ್ಲ. 4 ರೂಪಾಯಿ ಅವನೇನೋ ಕಮಿಷನ್ ಕೊಡ್ತಾನೆ, ಅದರಿಂದ ತಗೋಬೇಕು ನಾವು. ಸರಿ ಓಕೆ, ಇಷ್ಟು ಅಂತ ಇಷ್ಟು ಪರ್ಸೆಂಟೇಜ್ ಅಂತ ಕೊಡ್ತಾರೆ. ಅವರ ಲಾಸೋ ಲಾಭನೋ ಅವ್ರಿಗೆ ಬರೋ ದುಡ್ಡು ಬರ್ತಾ ಇರುತ್ತೆ. ಬಟ್ ಇದರಲ್ಲಿ ನಾವು ಸ್ವಂತವಾಗಿ ಮಾಡೋದ್ರಿಂದ ಅದರಲ್ಲಿ ಲಾಸು ಲಾಭ, ಲಾಭ ಬಂದರೆ ಎಷ್ಟು ಬರುತ್ತೆ, ಲಾಸ್ ಆದರೆ ಎಷ್ಟಾಗುತ್ತೆ ಅನ್ನೋದು ಸ್ವಂತವಾಗಿ ಮಾಡಿದಾಗಲೇ ಆ ವ್ಯಕ್ತಿಗೆ ಅದರ ಬಗ್ಗೆ ಈ ಮಾರ್ಕೆಟಲ್ಲಿ, ಈ ಇಂಡಸ್ಟ್ರಿಯಲ್ಲಿ ಅಥವಾ ಈ ಸಾಕಾಣಿಕೆಯಲ್ಲಿ ಇದರಲ್ಲಿ ಏನು ಆಳವಾಗಿದೆ ಅನ್ನೋದು ಗೊತ್ತಾಗೋದು. ಅಂದರೆ ಎಲ್ಲರೂ ನಾವು ಓನಾಗಿ ಮಾಡ್ಬೇಕು ಅಂತಂದ್ರೆ ಆರ್ಥಿಕ ಸಮಸ್ಯೆ ಇರುತ್ತಲ್ವಾ? ಹೌದೌದು ಸರ್, ಖಂಡಿತವಾಗ್ಲೂ ಆರ್ಥಿಕ ಸಮಸ್ಯೆ ಇರುತ್ತೆ. ಅದರಲ್ಲೂ ಅವರವರ ತಕ್ಕನಂಗೆ, ಈಗ ನನಗೆ ಆರ್ಥಿಕ ಸಮಸ್ಯೆ ಇದೆ, ನನಗೆ 6,000 ಶೆಡ್ ಇದೆ, ನನಗೆ ಬೆಳೆಯೋಕೆ ಆಗ್ತಾ ಇಲ್ಲ. ಸರಿ ಓಕೆ, ಆರ್ಥಿಕ ನನಗೆ ಈಗ 2,000 ಬೆಳಿಬೋದು, ನನ್ನ ಹತ್ರ ಅಷ್ಟು ಅಮೌಂಟ್ ಇದೆ, 2,000 ಬಿಟ್ಕೊಳ್ರಿ, ನಿಮ್ಗೆ 2,000 ಆಗ್ತದಾ, 2,000 ಮಾಡಿ, 6,000 ಮಾಡಬೇಕಂತ ಯಾರು ರೂಲ್ಸ್ ಮಾಡಿಲ್ಲ. ನಿಮ್ಮದೇ ಸ್ವಂತ, ನೀವು ಬೆಳೆದ್ರೆ ಏನು ಬೆಳೀತಿರೋ ಅದು ನಿಮ್ಮದು. 6,000 ಬೆಳೆದ್ರೂ ನಿಮ್ಮದೇ, 2,000 ಬೆಳೆದ್ರೂ ನಿಮ್ಮದೇ. ಕಂಪ್ನಿ ಅವನು ಏನು ಮಾಡ್ತಾನೆ, ಕೊಡೋದು ಕೊಡ್ತಾನೆ, ಎಲ್ಲದು ಮಾಡ್ತಾನೆ. ಕಷ್ಟಪಟ್ಟು ನಾವು ಕೆಲಸ ಮಾಡಬೇಕು, ರಿಸಲ್ಟ್ ಚೆನ್ನಾಗಿ ಬಂದರೆ ಅವ್ನಿಗೆ ದುಡ್ಡು ಕೊಡ್ತಾನೆ, ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂದರೆ ಅದರಲ್ಲೂ ಡಿಡಕ್ಷನ್ ಮಾಡ್ತಾರೆ. ನಾವು ಮಾಡೋದು ಅಲ್ಲೇದು ಅಲ್ಲಿಗೆ ಆಗುತ್ತೆ ಕಂಪ್ನಿಯಲ್ಲಿ, ಅದು ಕೆಲವು ಭಾಳ ಜನಕ್ಕೆ ಗೊತ್ತಿಲ್ಲ. ಈಗ ಅದೇ ನೀವು ಹೇಳಿದ್ರಲ್ಲ, ಆರ್ಥಿಕ ಸಮಸ್ಯೆ ಇರೋದ್ರಿಂದಾಗಿ ಅದು ಆ ಜನ ಏನು ಮಾಡ್ತಾಯಿದ್ದಾರೆ, ಈ ಥರ ಹಿಂಗೆ ಬೇರೆಯವ್ರಿಗೆ ಕೊಡ್ತಾರೆ. ಈಗ 2,000 ಈ ಥರ ನಾವು ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತಂದರೆ ಸಾಕಷ್ಟು ಬ್ಯಾಂಕ್ಗಳಿಂದ ಆರ್ಥಿಕ ಸಹಾಯ ಇದೆಯಲ್ವಾ? ಖಂಡಿತವಾಗ್ಲಿದೆ ಸರ್, ನಬಾರ್ಡಲ್ಲೂ ಲೋನ್ಗಳು ಕೊಡ್ತಾರೆ, ಆಮೇಲೆ ಕೊಕ್ಕೋಟ ಮಂಡಳಿ ಇದೆ, ಅದರಿಂದನೂ ಚಿಕ್ಸು ಮರಿ ಆಮೇಲೆ ಇನ್ನೂ ಮುಂತಾದವುಗಳು ಅಲ್ಲಿಂದನೂ ಕೊಡ್ತಾರೆ. ಲೋನ್ ಅಂತೂ ಬ್ಯಾಂಕ್ಗಳಾಗ ಕೊಡ್ತಾರೆ, ನಬಾರ್ಡಲ್ಲೂ ಲೋನ್ ಇದೆ, ಯಾರು ಬೇಕಾದ್ರೂ ತಗೋಬೋದು. ಈಗ ನೀವು ಏನಾದರೂ ಆರ್ಥಿಕ ಸಹಾಯ ಬ್ಯಾಂಕ್ನಿಂದ ಪಡೆದರೆ? ನಾವೇನು ತಗೊಂಡಿಲ್ಲ ಸರ್ ಸದ್ಯ, ಪಡೆಯೋದಾದರೆ ಈಗೇನು ಸದ್ಯ ಅವಶ್ಯಕತೆ ಇಲ್ಲ, ಅಗ್ರಿ ಲೋನ್ ಮಾಡಿದ್ದೀವಿ, ಅದೇ ಸಾಕಾಗ್ತದೆ. ಅಂದ್ರೆ ಕೃಷಿ ಜಮೀನ್ ಮೇಲೆ ನೀವು ಲೋನ್ ತಗೊಂಡಿದ್ರಿ? ಲೋನ್ ತಗೊಂಡಿದ್ದೀವಿ, ಹೌದು ಸರ್. ಈಗ ಕೋಳಿ ಸಾಕಾಣಿಕೆ ಅಂತಂದ್ರೆ ಯಾವ ರೀತಿಯ ಕೋಳಿ ಸಾಕಾಣಿಕೆ ಮಾಡಿದ್ರ? ಏನು ಮೊಟ್ಟೆ ಕೋಳಿ ಸಾಕಾಣಿಕೆ ಮಾಡಿದ್ರ ಅಥವಾ ಮಾಂಸದ ಕೋಳಿ ಸಾಕಾಣಿಕೆ ಮಾಡಿದ್ರ? ಮಾಂಸದ ಕೋಳಿ ಸಾಕಾಣಿಕೆ, ಬ್ರಾಯ್ಲರ್. ಯಾಕೆ ಬ್ರಾಯ್ಲರ್ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು? ಲೇಯರ್ ಅಲ್ಲಿ ಕಾಸ್ಟ್ ಜಾಸ್ತಿ ಬರುತ್ತೆ. ನಾವು ಒಂದು ಮಧ್ಯಮ ಇದ್ರರು, ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಫಸ್ಟ್ ಬೇಸಿಕಲಿ ನಾವು ಬ್ರಾಯ್ಲರ್ ಸ್ಟಾರ್ಟ್ ಮಾಡಿದ್ವಿ, ಅದು ಕ್ಲಿಕ್ ಆಯ್ತು. ಅದೇ ಬ್ರಾಯ್ಲರ್ ಅಲ್ಲಿ ಏನಾಗ್ತದೆ ಅಂದ್ರೆ 12 ಲಕ್ಷ ಖರ್ಚು ಬರುತ್ತದೆ, ಲೇಯರ್ ಅಲ್ಲಿ ಅದು ಡಬಲ್ ಆಗ್ತಾ ಹೋಗುತ್ತೆ, ಡಬಲ್ ಏನು ಜಾಸ್ತಿನೇ ಆಗ್ತದೆ. ಒಂದ್ಸರಿ ಇನ್ವೆಸ್ಟ್ಮೆಂಟು ಮಾಡೋಕ್ಕೆ ಅಷ್ಟು ಆಗಲಿಲ್ಲ, ನಮಗೆ ಎಷ್ಟು ತಕ್ಕ ಮಟ್ಟಿಗೆ ಇತ್ತು ಅಷ್ಟು ಮಟ್ಟಿಗೆ ನಾವು ಮಾಡ್ಕೊಂಡಿದ್ವಿ. ಈಗ ಮೊಟ್ಟೆ ಕೋಳಿ ಸಾಕಾಣಿಕೆ ಮಾಡಿದರೆ ಅತಿ ಹೆಚ್ಚು ಲಾಭ ತಗೊಳ್ಬೋದು ಅಂತ ಹೇಳ್ತೀರಾ? ತಗೋಬೋದು ಸರ್, ಅದರಲ್ಲೂ ಲಾಭ ಇದೆ, ಇದರಲ್ಲೂ ಲಾಭ ಇದೆ. ಆಮೇಲೆ ಲಾಭ ಅನ್ನೋದಕ್ಕಿಂತ ಟ್ರಾನ್ಸಾಕ್ಷನ್ ಇದೇನಿದೆಯೋ, ಕೋಳಿ ಅಂತ ಬಂದಾಗ ಇದರಲ್ಲಿ ಫಸ್ಟ್ ಲಾಭ ಅನ್ನೋದಕ್ಕಿಂತ ಟ್ರಾನ್ಸಾಕ್ಷನ್ ಇಂಪಾರ್ಟೆಂಟ್. ದಿನ ಟ್ರಾನ್ಸಾಕ್ಷನ್ ಆಗ್ತಾ ಇದ್ರೆ ಯಾರು ಬೇಕಾದ್ರೂ ಲೋನ್ ಕೊಡ್ತಾರೆ, ಯಾರು ಬೇಕಾದ್ರೂ ಇದು ಮಾಡ್ತಾರೆ. ಆ ಥರ ಟ್ರಾನ್ಸಾಕ್ಷನ್ ನಡೀತಾ ಇದ್ರೆ ಅದು ಏನು ಕಣ್ಣಿ ಕಾಣಲ್ಲ, ಲಾಭ ಒಂದ್ಸರಿ ಬರುತ್ತೆ ಒಂದ್ಸರಿ ಹೋಗ್ತತಿ. ಮನುಷ್ಯ ಯಾವುದೇ ಮಾಡಲಿ, ಒಂದ್ಸರಿ ಬರುತ್ತೆ ಒಂದ್ಸರಿ ಹೋಗ್ತತಿ. ಯಾವಾಗಲೂ ನನಗೆ ಲಾಭನೇ ಬೇಕು ಅಂದರೆ ಯಾವುದು ಇದರಲ್ಲೂ ಲಾಭನೇ ಇಲ್ಲ, ಹಂಗೂ ಹಿಂಗೂ ಆಗ್ತಾ ಇರತ್ತೆ, ಮಾಡ್ಕೊಂಡು ಹೋಗ್ಬೇಕು. ಲೇಯರಲ್ಲಿ ಏನಾಗ್ತತಿ ಅಂದರೆ ಡೈಲಿ ಮೊಟ್ಟೆಗಳು ಹೋಗ್ತಾ ಇರ್ತತೆ, ಮೊಟ್ಟೆ ಹೋದ ತಕ್ಷಣ ಅಮೌಂಟ್ ಬರುತ್ತೆ, ಡೈಲಿ ಮತ್ತೆ ಫೀಡ್ ಹಾಕ್ತಾರೆ, ಮತ್ತೆ ಮೊಟ್ಟೆ ಹೋಗ್ತದೆ ಅಮೌಂಟ್ ಬರುತ್ತೆ ಫೀಡ್ ಹಾಕ್ತಾರೆ. ಅವ್ರದ್ದು ಆ ಪ್ರೊಸೆಸ್ 6 ತಿಂಗಳವರೆಗೂ ಇರ್ತತೆ. ಒಂದು ಕೋಳಿ ಅದು ಅವರು ಒಂದು ಚಿಕ್ಕ ತಂದು ಅದನ್ನ ಡೆವಲಪ್ಮೆಂಟ್ ಮಾಡೋಕ್ಕೆ 6 ತಿಂಗಳು ಬೇಕು. 6 ತಿಂಗಳಿಂದ ಮತ್ತೆ 6 ತಿಂಗಳು ಅದು ಮೊಟ್ಟೆ ಇಡುತ್ತೆ. ಪ್ರತಿ 6 ತಿಂಗಳು ಅದು ದಿನ ಒಂದೊಂದು ಮೊಟ್ಟೆ ಇಟ್ಟರು ಅವ್ರಿಗೆ ಡೈಲಿ 5-6 ರೂಪಾಯಿ ಒಂದು ಮೊಟ್ಟೆಗೆ ಸಿಗುತ್ತೆ. ಅದು ಡೈಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ ಅವ್ರಿಗೆ. ನಮಗೆ ಬ್ರಾಯ್ಲರ್ಗೆ ಹೆಂಗೆ ಅಂತಂದರೆ ನಾವು ಬಂಡವಾಳ ಹಾಕ್ತಾ ಇರ್ತೀವಿ, 45 ಡೇಸ್ ಆದ್ಮೇಲೆ ನಾವು ಅದನ್ನ ಇನ್ನು ಸೇಲ್ ಮಾಡ್ತೀವಿ, ಅದು ಬರ್ತಕ್ಕಂತ ಹಣನ ನಾವು ಇಟ್ಕೊಂತೀವಿ, ಆ ಥರ ಆಗ್ತದೆ. ಯಾವುದೇ ರೀತಿಯಾದಂತ ಒಂದು ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಅಂದ್ರೆ ಮನೆ ಹತ್ರ ಮಾಡೋಕ್ಕಾಗಲ್ಲ, ಅಂದ್ರೆ ಜಮೀನಲ್ಲೆಲ್ಲ ನೀವು ಶೆಡ್ಗಳು ನಿರ್ಮಾಣ ಮಾಡಿರೋದು? ಹೌದು ಹೌದು ಸರ್, ಊರು ಬಿಟ್ಟು 1 ಕಿಲೋಮೀಟರ್ ಸ್ವಲ್ಪ ದೂರ ಇದ್ರೆ ಒಳ್ಳೇದು. ಅಂದ್ರೆ ನೀರಿನ ವ್ಯವಸ್ಥೆ ಅದೆಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಮೊದಲನೇದಾಗಿ ರೈತನಿಗೆ ಏನು ಬೇಕು? ನೀರು ಬೇಕು. ನೀರು ಒಂದಿದ್ರೆ ಏನು ಬೇಕಾದ್ರೂ ಜಯಿಸೋದು. ಯಾರೂ ಸಾಲ ಕೊಡೋದು ಬೇಕಿಲ್ಲ, ಯಾರೂ ಎಕ್ಸ್ಪೆಕ್ಟು ಮಾಡಲ್ಲ, ಸರ್ಕಾರದವ್ರಿಗೂ ಕೇಳಲ್ಲ. ನೀರು ಒಂದಿದ್ರೆ ರೈತ ಏನು ಬೇಕಾದ್ರೂ ಬೆಳೀತಾನೆ, ಅವನಿಗೆ ಏನು ಬೇಕೋ ಅದನ್ನು ಅವ್ನು ಮಾಡ್ಕೊಂತಾನೆ. ಈಗ ಜಮೀನಿನಲ್ಲಿ ನೀವು ಈ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಶೆಡ್ಗಳು ನಿರ್ಮಾಣ ಮಾಡಿ, ಅಲ್ಲಿ ಏನಾದರೂ ಸಮಸ್ಯೆಗಳು ಎದುರಿಸ್ತೀರ? ಇಲ್ಲ ಸರ್, ಆ ಥರ ಏನಿಲ್ಲ. ಅದು ಆ್ಯಕ್ಚುಲಿ ಒಂದು ಪ್ರೊಸೀಜರ್ ಇದೆ, ಇಷ್ಟಿಷ್ಟು ಅಂತ. ಗ್ರೌಂಡ್ ಲೆವೆಲ್ಲಿಗಿಂತ ಒಂದು ಅಡಿ ಹೈಟ್ ಮಾಡಿದ್ರೆ ಶೆಡ್ ಸೈಡಲ್ಲಿ ಸುತ್ತ ಯಾವುದೇ ಹಾವಾಗಲಿ ಇನ್ನೊಂದಾಗಲಿ ಯಾವುದೂ ಬರಲ್ಲ. ಆಮೇಲೆ ಕ್ಲೀನಾಗಿ ಕಾಂಕ್ರೀಟಿಂದ ಪ್ಯಾಕ್ ಮಾಡಿರ್ಬೇಕು. ಹಂಗೆ ಪ್ಯಾಕ್ ಮಾಡಿದರೆ ಒಳಗಡೆ ಯಾವುದೂ ಬರಲ್ಲ. ನಮಗೆ ಇವತ್ತಿನವರೆಗೂ ಆ ಥರದ್ದೇನು ಸಮಸ್ಯೆ ಕಾಣಿಸಿಲ್ಲ. ಈಗೆಲ್ಲ ಕೋಳಿ ಅಂತಂದರೆ ಎಷ್ಟು ದಿನದ ಕೋಳಿಯನ್ನು ಮರಿ ತರ್ತೀರಾ ನೀವು? ಸರ್, ಅದು ಎಗ್ಗಿಂದ ಹೊರಗಡೆ ಬಂದಿದ್ದ ತಕ್ಷಣವೇ ಅವರು ಲಾರಿಗೆ ಲೋಡ್ ಮಾಡ್ತಾರೆ. ಯಾರೋ ಅವರು ಚಿಕ್ಕ ಆಚರಿ ಅವರು ಅವ್ರು ಲಾರಿಗೆ ಲೋಡ್ ಮಾಡ್ತಾರೆ, ಅದನ್ನು ತಗೊಂಬಂದು ಶೆಡ್ ಒಳಗೆ ಇಳಿಸೋದು. ಫಸ್ಟ್ ಡೇ ಅದೇನಾರು ಫೀಡ್ ತಿನ್ನುತ್ತೆ, ಅದೇನಾದ್ರು ನೀರು ಕುಡಿಯುತ್ತೆ ಅಂದರೆ ಅದು ಫಾರಮ್ಗಳಿಗೆ ಬಂದ ಮೇಲೆ ಮಾತ್ರನೇ. ಅಲ್ಲಿವರೆಗೂ ಅದು ಎಲ್ಲೂ ಫೀಡ್ ತಿಂದಿರಲ್ಲ, ನೀರು ಕುಡ್ದಿರಲ್ಲ. ಈಗ ನೀವೇ ಮೊಟ್ಟೆ ತಂದು ಆ ಥರ ಕಾವು ಅಲ್ಲಿ ಕೊಟ್ಟು ಮರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರ? ಇಲ್ಲ ಸರ್, ಅದು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದಕ್ಕೆ ಮಿಷಿನರಿ ಬೇಕು. ಆಮೇಲೆ ಒಂದು ಎರಡು ಆದರೆ ಈ ಕೋಳಿಯಿಂದ ಕಾವು ಕೊಟ್ಟು ಏನಾದ್ರು ಮಾಡಿಸ್ಬೋದು. ಆದರೆ ಇದು 6,000 5,000 ಅನ್ನೋದು ನಂಬರ್ಸ್ ಜಾಸ್ತಿ ಆಗೋದ್ರಿಂದಾಗಿ ಇದಕ್ಕೆ ಹೆವಿ ಮಿಷಿನರೀಸ್ ಬೇಕು. ಅದು ಬಂದು ಅದರದ್ದೇ ಆದ ಒಂದು ಇದಿದೆ, ರೂಟ್ ಇದೆ. ಅವರು ಕೆಲವರು ಅವರು ಅದನ್ನೇ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಅದನ್ನು ಅಂದರೆ ಎಗ್ನ ಹ್ಯಾಚ್ ಮಾಡಿ ಮರಿ ಮಾಡೋದು ಆ ಥರ. ಅದು ಅವರು ಒಂದು ಬಿಸ್ನೆಸ್ ಮಾಡಿ ಅದನ್ನು ನಮಗೆ ಸೇಲ್ ಮಾಡ್ತಾರೆ. ನಾವು ಮರಿನ ಇಟ್ಕೊಂಡು ಅದನ್ನು ನಾವು ಡೆವಲಪ್ಮೆಂಟ್ ಮಾಡಿ ನಾವು ಸೇಲ್ ಮಾಡ್ತೀವಿ. ಅಂಗಡಿಯವರು ಅದನ್ನು ಇಟ್ಕೊಂಡು ಅವರು ಕಟ್ ಮಾಡಿ ಅವರು ಸೇಲ್ ಮಾಡ್ತಾರೆ, ಜನಗಳು ತಿಂತಾರೆ ಈ ಥರ. ಈಗ ಮರಿ ಅಂತಂದರೆ ಎಲ್ಲಿಂದ ತರ್ತಾರೆ ಅವರು ನಿಮಗೆ ಕೊಡೋಕ್ಕೆ? ಸರ್, ಮರಿ ಬಂದು ಬೆಂಗಳೂರು, ತಮಿಳುನಾಡು, ಆಂಧ್ರ ಈ ಕಡೆಯಿಂದ ಎಲ್ಲ ಸಿಗುತ್ತೆ ಸರ್. ಈಗ ಮೊಟ್ಟೆಯಿಂದ ಆಗ್ತಾನೆ ಹೊರಗೆ ಬಂದಿರೋಂಥ ಮರಿನ ಅಷ್ಟೇ ನಮಗೆ ತಂದು ಕೊಡ್ತಾರೆ ಅಂತ ಹೇಳಿದ್ರೆ, ಅಂದರೆ ಸುರಕ್ಷಿತವಾಗಿ ಯಾವ ರೀತಿ ನಿಮ್ಮ ಜಮೀನಿಗೆ ತಂದು ಕೊಡ್ತಾರೆ ಅವರು ಅಲ್ಲಿದ್ದ? ಸರ್, ಅದು ಫುಲ್ ಪ್ಯಾಕ್ಡ್ ಆಗಿರುತ್ತೆ. ಒಂದು ಬಾಕ್ಸಲ್ಲಿ ಉಲ್ಲನ್ ಇದನ್ನ ಹಾಕಿರ್ತಾರೆ, ಕೆಳಗಡೆ ಪೇಪರ್ ಇದನ್ನ ಹಾಕಿ ಅದರಲ್ಲಿ ಹ್ಯಾಚ್ ಕೌಂಟ್ ಮಾಡಿ ಒಂದು ಬಾಕ್ಸಲ್ಲಿ 68 ಮರಿನ ಹಾಕ್ಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡಿ ಟ್ಯಾಗ್ ಮಾಡಿ ಯಾರು ಬಿಚ್ಚದೇ ಇರೋ ಹಂಗೆ ಕಂಪ್ನಿ ಅವನು ಪ್ಯಾಕ್ ಮಾಡಿ ಇಷ್ಟಿಷ್ಟು ಅಂತ ಅಲ್ಲೇ ಬುಕ್ಕಿಂಗ್ ಆಗಿರುತ್ತೆ. ಬುಕ್ಕಿಂಗ್ ಆದಮೇಲೆ ನನಗೆ 5,000 ಬೇಕಂದರೆ 5,000 ಮರಿ ಒಂದು ಕಡೆ ಸಪ್ರೇಟಾಗಿಟ್ಟು ಫುಲ್ ಪ್ಯಾಕ್ ಮಾಡಿ ಕಳಿಸಿರ್ತಾನೆ. ನಾವು ಇಲ್ಲಿ ಬಂದಮೇಲೆ ನಾವು ಅದನ್ನು ಬಾಕ್ಸ್ ಓಪನ್ ಮಾಡಿ ನೋಡಿದ್ಮೇಲೆ ಫುಲ್ ಕ್ಲೀನಾಗಿರುತ್ತೆ. ಬಿಟ್ಟು ಆಮೇಲೆ ಶೆಡ್ ಒಳಗೆ ಬಿಟ್ಕೊಂಡು ಇನ್ ಕೇಸ್ ಏನಾದ್ರು ಯಾವುದಾದ್ರು ಒಂದೋ ಎರಡೋ ಸತ್ತೋಗಿದ್ರೆ ಅವ್ರಿಗೆ ವಾಪಸ್ ಕೊಟ್ಟರೆ ಒಂದು ಬಾಕ್ಸ್ ಎಕ್ಸ್ಟ್ರಾ ಹಾಕಿರ್ತಾರೆ, ಅದರಿಂದ ರಿಪ್ಲೇಸ್ ಮಾಡಿ ಕೊಡ್ತಾರೆ ಅವ್ರ ಕಂಪ್ನಿಗೆ. ಅಲ್ಲಿ ಲೆಕ್ಕ ಕೊಡ್ಬೇಕು. ಈಗ ಆ ಥರ ಬಾಕ್ಸ್ನಲ್ಲಿ ಇಟ್ಟೆಲ್ಲ ಪ್ಯಾಕ್ ಮಾಡ್ತಾರಲ್ಲ, ಮತ್ತು ಅವಕ್ಕೆಲ್ಲ ಗಾಳಿ ಬೇಕಲ್ಲ ಉಸಿರಾಡೋಕ್ಕೆ? ಗಾಳಿ ಇರುತ್ತೆ ಸರ್, ಅದೆಲ್ಲ ಓಪನ್ ಮಾಡಿ ಬಂದಿರ್ತಾರೆ. ಆಮೇಲೆ ಬಾಕ್ಸ್ಗಳಿಗೆ ಎಲ್ಲ ಹೋಲ್ ಮಾಡಿರ್ತಾರೆ, ತೂತು ಇರುತ್ತೆ, ಸೈಡ್ ಪೂರ್ತಿ ತೂತಿರುತ್ತೆ. ಆಮೇಲೆ ಬರ್ತಕ್ಕಂಥ ಟ್ರಕ್ ಕೂಡ ಸೈಡಲ್ಲಿ ಓಪನ್ ಇರುತ್ತೆ. ಮಳೆ ಆಮೇಲೆ ಬಿಸಿಲು ಮಾತ್ರ ಬೀಳದೇ ಇರೋ ಥರ ಕವರ್ ಮಾಡಿರ್ತಾರೆ. ಗಾಳಿ ಬರ್ತಾ ಇರುತ್ತೆ, ಒಳಗಡೆ ಹೋಗುತ್ತೆ, ಬಾಕ್ಸ್ ಒಳಗೂ ಹೋಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲದನ್ನು ಅವರು ಮಾಡ್ಕೊಂಡೇ ಬಂದಿರ್ತಾರೆ. ಈಗೆಲ್ಲ ಆ ಥರ ಮರಿಗಳನ್ನ ತಂದು ನಿಮ್ಮ ಶೆಡ್ಗಳಿಗೆ ತಂದು ಕೊಡ್ತಾರಪ್ಪ, ನೀವು ಯಾವ ರೀತಿ ಅವನ್ನ ಸಾಕಾಣಿಕೆ ಮಾಡ್ಕೊಳ್ತೀರ, ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕಾಗುತ್ತೆ? ಮೊದಲನೇದಾಗಿ ಮರಿ ಬಂದ ದಿನಾನೇ ಸ್ವಲ್ಪ ಜಾಗ್ರತೆ ಇರ್ಬೇಕು ಸರ್, ಯಾಕಂದರೆ ಶೀತದಲ್ಲಿ ಬಂದಿರತತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಈಟ್ ಕೊಡಬೇಕು, ಇಡ್ಲಿಯಿಂದ ಸೋರೆಗೆ ಹಾಕ್ಬಿಟ್ಟು ಸೋರೆಯಿಂದ ಈಟ್ ಕೊಡಬೇಕು. ಆಮೇಲೆ ಫುಲ್ ಕವರ್ ಆಗಿರಬೇಕು ಆ ಮರಿ ಇರ್ತಕ್ಕಂಥ ಜಾಗ. ಅದು ಎಷ್ಟು, ಒಂದು 80 to 100 feet ಇರುತ್ತೆ. ಶೆಡ್ ಪೂರ್ತಿ ಬಿಡೋದಿಲ್ಲ, ಶೆಡ್ಡಲ್ಲಿ ಒಂದು ಕಾಲ್ಭಾಗದಲ್ಲಿ ಕಾಲ್ಭಾಗ ತಗೊಂಡು ಅದರಲ್ಲಿ ಫುಲ್ ಪ್ಯಾಕ್ಡಾಗಿ ಮಾಡಿ ಅದರಲ್ಲಿ ಹೀಟ್ ಕೊಟ್ಟು, ಹೀಟ್ ಕೊಟ್ಟ ನಂತರ ಮರಿ ಬಿಟ್ಟು ಅದನ್ನು ಒಂದು 8 to 10 ಹೀಟ್ ಕೊಡಬೇಕು. ಒಂದು 12 ಕೊಟ್ಟರು ಏನು ತೊಂದರೆ ಇಲ್ಲ. ಹೀಟ್ ಕೊಟ್ಟು ಡೇ ಬೈ ಡೇ ಅದರ ವಾತಾವರಣ ಹೆಂಗಿರ್ಬೇಕಂದ್ರೆ ಅದಕ್ಕೆ ಸ್ಪೂರ್ವಕಾಗಿರ್ಬೇಕು. ಹಂಗಿದ್ದಾಗ ಮಾತ್ರ ಮರಿ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಅದು ಒನ್ಸ್ ಒಂದೊಂದು 12 ಕ್ರಾಸ್ ಆಯಿತು ಅಂದರೆ ಅದು ಮರಿ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅದಕ್ಕೆ ಗಾಳಿ ಎಷ್ಟು ಅವಶ್ಯಕತೆ ಇದೆ, ನೀರು ಎಷ್ಟು ಅವಶ್ಯಕತೆ ಇದೆ, ಅದಕ್ಕೆ ತಕ್ಕನಂಗೆ ಅದು ಕೊಡ್ತಾ ಹೋದರೆ ಅದು ಚೆನ್ನಾಗಿ ಬರುತ್ತೆ. ಈಗ ಮರಿ ತಂದು ನಿಮ್ಮ ಶೆಡ್ನಲ್ಲಿ ಬಿಟ್ಟಾಗ ಅಂದರೆ ನೀವು ಏನಾದರೂ ಪ್ರಾರಂಭದಿಂದ ಏನಾದರೂ ಮೆಡಿಸಿನ್ ಈ ಥರ ಕೊಡೋದು ಮಾಡ್ತೀರ? ಮೆಡಿಸಿನ್ ಅಂದರೆ ಆ ಥರ ಏನಿಲ್ಲ, ಕೆಲವೆಲ್ಲ ಇಂಜೆಕ್ಷನ್ಗಳು ಮಾಡಿಸ್ತಾರೆ ಮುಂದೆ ಯಾವುದೇ ರೋಗ ಬರಬಾರ್ದು ಅಂತೇಳಿ. ವ್ಯಾಕ್ಸಿನ್ ಅದು ಇದನ್ನ ಮಾಡಿ ಕಳಿಸಿರ್ತಾರೆ ಸರ್, ಕಂಪನಿಯಿಂದನೇ ವ್ಯಾಕ್ಸಿನ್ ಮಾಡಿ ಕಳಿಸಿರ್ತಾರೆ. ಆಮೇಲೆ ಇಲ್ಲಿ ಬಂದು ನಾವು ಏನಂದರೆ ಲಿವರ್ ಟಾನಿಕ್ ಅಂತ ಲಿವರ್ ಟಾನಿಕ್ ಬರುತ್ತೆ, ಅದನ್ನ ಹಾಕ್ತೀವಿ. ಆಮೇಲೆ ಕೆಮ್ಮು ಬಂದಾಗ ಅದಕ್ಕೊಂದು ಔಷಧಿ ಇದೆ, ಒಂದು 2-3 ಥರ ಔಷಧಿ ನಾವು ಯೂಸ್ ಮಾಡ್ತೀವಿ ಇಲ್ಲಿ ಫಾರಮ್ಗಳಿಗೆ. ಅದು ವ್ಯಾಕ್ಸಿನ್ ಇಂಜೆಕ್ಷನ್ನು ಮಾಡಿಸ್ಬೋದು, ಬಟ್ ನಾವು ಇಲ್ಲಿ ಮಾಡಿಸಲ್ಲ, ಕಂಪ್ನಿಯಿಂದ ಮಾಡಿ ಕಳಿಸಿರ್ತಾರೆ. ಅವ್ರ ಗ್ಯಾರಂಟಿ ಇರಲ್ಲ ಅಂತ ಹೇಳಿ ಫಾರ್ಮರ್ಗಳು ಏನು ಮಾಡ್ತಾರೆ, ಇಲ್ಲಿ ಮಾಡಿಸ್ತಾರೆ. ಅದು ಮಾಡಿಸೋದ್ರಿಂದ ಏನಂತಂದರೆ ಯಾವುದೇ ರೋಗ ರುಜಿನಗಳು ಬರಲ್ಲ. ನೀವು ಕೇಳಿರ್ಬೋದು ನ್ಯೂಸ್ಗಳಿಗೆ, ಆಮೇಲೆ ಇತ್ತೀಚೆಗೆ ದಾವಣಗೆರೆ ಕಡೆ ಎಲ್ಲ ಯಾವುದೋ ಕೋಳಿ ಸಾಯೋದನ್ನ ಅದು ಅಂತಂದು ಭಾಳ ಹೇಳಿದ್ರು. ಅದಕ್ಕೆ ಅಕ್ಕಿ ಜ್ವರ ಏನೋ ಅಂತ ಅಂದರು. ಅದು ಬರಬಾರ್ದು ಅನ್ನೋ ಪ್ರಿವೆನ್ಷನ್ಗೋಸ್ಕರವಾಗಿ ಈ ಇಂಜೆಕ್ಷನ್ಗಳು ಮಾಡ್ತಾರೆ. ಈಗ ನೀವು ಕೆಮ್ಮು ಬಂದಾಗ ಟಾನಿಕ್ ಅದೆಲ್ಲ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅಂದರೆ ಯಾವ ರೀತಿ ಕೊಡ್ತೀರಾ ಕೋಳಿಗಳಿಗೆ? ನೀರಲ್ಲಿ ಕೊಡ್ತೀವಿ ಸರ್, ನೀರಲ್ಲಿ ಮಿಕ್ಸ್ ಮಾಡಿ ಅದು ಯಾವುದೋ ಡ್ರಿಂಕರಲ್ಲಿ ಯಾವುದೋ ನಿಪ್ಪಲ್ ಸಿಸ್ಟಮಲ್ಲಿ ಅದು ಹೋಗ್ತಾ ಇರುತ್ತೆ. ಅದು ಒಂದು 500 ಲೀಟ್ರ್ ಕೊಟ್ಟಿರ್ತೀವಿ. ಇಷ್ಟು 3-4 ಅವರ್ಸ್ ಅದು ಕುಡಿತದೆ, ಒಂದೊಂದೇ ಹನಿ ಕುಡಿಯುತ್ತೆ. ಅದು 3-4 ಅವರ್ಸ್ ಕುಡಿದ್ರೆ ಅದು ಆಮೇಲೆ ಡೈಲಿ ಒಂದು 3 ಡೇಸ್ ಕೊಟ್ಟರೆ ಅದು ಮತ್ತೆ ಸ್ಟಾಪ್ ಆಗುತ್ತೆ. ಈಗ ನಾವು ಹೆಂಗೆ ಕೆಮ್ಮು ಬಂದಿದೆ, ಒಂದು 3-4 ದಿನ ಗುಳಿಗೆ ತಗೊಂಡ್ರೆ ಇಲ್ಲ ಒಂದೆರಡು ಇಂಜೆಕ್ಷನ್ ಮಾಡಿಸಿದ್ರೆ ಅದು ನಿಲ್ಲುತ್ತೆ. ಈಗ ಕೋಳಿ ಮರಿ ತಂದು ನಿಮ್ಮ ಶೆಡ್ನಲ್ಲಿ ಬಿಟ್ಟಾಗ ಅವತ್ತಿನಿಂದಲೇ ನೀವು ನೀರು ಮತ್ತು ಆಹಾರ ಕೊಡೋದು ಸ್ಟಾರ್ಟ್ ಮಾಡ್ತೀರ? ಹೌದು ಸರ್, ಕೋಳಿ ಬಂದು ಮೊದಲನೇ ದಿನದಿಂದ ಅಪ್ ಟು 45 ದಿನದವರೆಗೂ ಏನಿರಲಿ ಏನಿಲ್ಲದೆ ಇರಲಿ ಫುಡ್ಡು ನೀರು ಮಾತ್ರ ಕಂಪಲ್ಸರಿ ಇರಬೇಕು. ಅದರಾಗೂ ಮೇಲುತವಾಗಿ ಫುಡ್ಡು ಒಂದು ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ನೀರು ಮಾತ್ರ ಕಂಪಲ್ಸರಿ ಇರಬೇಕು. 24x7 45 ದಿನವೂ ನೀರು ಇರಲೇಬೇಕು. ನೀರಿಲ್ಲ ಅಂದರೆ ಕೋಳಿ ಇರೋದಿಲ್ಲ. ಆದಷ್ಟು ಶುದ್ಧವಾದ ನೀರು ಕೊಡಬೇಕು, ಶುದ್ಧವಾದ ನೀರು ಕೊಡಬೇಕು. ಈಗ ಮಳೆಗಾಲದಲ್ಲಿ ಮಳೆ ನೀರು ಹೊರಗೆಲ್ಲ ಹಿಡಿದು ಕೊಡೋದು ಈ ಥರ ಮಾಡಬಾರ್ದು ಅಂತ ಹೇಳ್ತೀವಿ? ಇಲ್ಲ ಸರ್, ಖಂಡಿತವಾಗ್ಲೂ ಮಾಡಬಾರ್ದು. ಆದರೆ ಅದನ್ನ ಮಾಡೋದ್ರಿಂದ ಮಾರ್ಟಾಲಿಟಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಕೋಳಿ ಸಾಯ್ತವೆ, ಅದೆಲ್ಲ ಬರುತ್ತೆ. ಬೋರಿಂದ ಆ ಥರ ಮಳೆ ಯಥೇಚ್ಛವಾಗಾದಾಗ ಜಲ ಹಿಂಗಿಸುತ್ತಲ್ಲ, ಅದನ್ನು ಏನು ಮಾಡಬೇಕು, ಬೋರ್ವೆಲ್ಲ ಒಂದು 15-20 ನಿಮಿಷ ಹೊರಗಡೆಗೆ ಹೊಡೆದು ಇಲ್ಲ ಒಂದು 1/2 ಗಂಟೆ ಹೊಡೆದು ಅಲ್ಲೇ ಕಡೆಗೆ ಬಿಟ್ಟು ಆಮೇಲೆ ನಮ್ದು ಏನೋ ಸಂಪು ಇಲ್ಲ ಏನಾದರೂ ಡ್ರಮ್ ಇದ್ದರೆ ಅದಕ್ಕೆ ತುಂಬಿಸ್ಕೋಬೇಕು. ತುಂಬಿಸ್ಕೊಂಡು ವಾಟರ್ ಕ್ಲೀನರ್ ಅಂತ ಬರುತ್ತೆ ನೀರಿನ ಶುದ್ಧತೆ ಮಾಡೋಕ್ಕೆ, ಅದನ್ನು ಹಾಕಿದ್ರೆ ಅದು ಸ್ವಲ್ಪ ಪ್ಯೂರಿಫೈ ಆಗುತ್ತೆ. ಆದಷ್ಟು ಒಳ್ಳೆ ನೀರು ಕೊಡೋದೇ ಒಳ್ಳೇದು. ಈಗ ಫುಡ್ ಅಂತಂದ್ರೆ ಆಹಾರ ಕೋಳಿಗಳಿಗೆ ಯಾವ ರೀತಿಯಾದಂಥ ಆಹಾರ ಕೊಡ್ತೀರ ಸರ್? ಮೆಕ್ಕೆಜೋಳ, ಸೋಯಾ, ಆಮೇಲೆ ಒಂದು ಮೆಡಿಸಿನ್ ಅಂತ ಬರುತ್ತೆ, ಅದನ್ನು ಮೂರನ್ನು ಮಿಕ್ಸ್ ಮಾಡಿ ಕೋಳಿಗಳಿಗೆ ಕೊಡ್ತಾ ಹೋಗ್ತೀವಿ. ಈಗ ಹೊರಗಡೆಯಿಂದ ರೆಡಿಮೇಡ್ ಫುಡ್ ತರ್ತೀರ, ನೀವೇ ತಯಾರು ಮಾಡಿ ಕೊಡ್ತೀರ? ಇಲ್ಲ, ನಾವೇ ತಯಾರು ಮಾಡ್ತೀವಿ ಸರ್, ನಮ್ದೇ ಓನ್ ಜಿನ್ ಇದೆ. ಹೊರಗಡೆಯಿಂದ ರಾ ಮೆಟೀರಿಯಲ್ ತರಿಸ್ತೀವಿ, ಮೆಕ್ಕೆಜೋಳ ಇಲ್ಲೇ ರೈತರ ಹತ್ರ ಖರೀದಿ ಮಾಡ್ತೀವಿ, ಆಮೇಲೆ ಸ್ಟಾಕ್ ಪಾಯಿಂಟ್ಗಳಿಗೆ ಖರೀದಿ ಮಾಡ್ತೀವಿ. ಖರೀದಿ ಮಾಡಿ ಸೋಯಾ ಮೆಡಿಸಿನ್ ಅವೆಲ್ಲವನ್ನು ರಾ ಮೆಟೀರಿಯಲ್ ತರಿಸಿ ನಾವೇ ಓನ್ ಜಿನ್ ಇಟ್ಕೊಂಡು ಜಿನ್ನಲ್ಲಿ ನಾವೇ ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಲ್ಲೇ ಕೋಳಿಗಳಿಗೆ ಹಾಕ್ತೀವಿ. ಅಂದರೆ ಹೊರಗಡೆ ಫುಡ್ ತಂದು ಕೊಟ್ಟರೆ ಸಾಕಷ್ಟು ಖರ್ಚು ಬರುತ್ತಲ್ವಾ? ಖಂಡಿತವಾಗ್ಲೂ. ಅವ್ರು ಏನು ಮಾಡ್ತಾರೆ ಅಂದರೆ 4-5 ರೂಪಾಯಿ ಅವ್ರದ್ದು ಏನು ಸರ್ವಿಸ್ ಚಾರ್ಜ್ ಇರುತ್ತೆ ಅದನ್ನು ಈಗ ಒಡೆದು ಮಾಡೋದು ಈಗೇನಿರುತ್ತೆ, ನಮಗೆ ಮಾಡೋ ಕೆಲಸ ಇಲ್ಲ. ನಾವೊಬ್ಬ ರೈತ, ಅವರು ಅದನ್ನೇ ಮಾಡೋದು, ನಾವು ಅದನ್ನೇ ಮಾಡೋದು. ನಮ್ಮದೇ ಓನ್ ಮಿಷನ್ ಐತಂದರೆ ನಾವು ಅದನ್ನು ಬೀಸ್ಕೊಂಡ್ರೆ ಈಗ ಹೆಂಗೆ ಮನುಷ್ಯನಿಗೆ ಮುದ್ದೆ ಊಟ ಮಾಡ್ಬೇಕಂದ್ರೆ ಹಿಟ್ಟನ್ನು ಬೀಸ್ಕೊಂಬರ್ಬೇಕು, ಅದೇ ಥರನೇ ಇದನ್ನ ಇಲ್ಲಿ ನಮಗೆ ಕೆಲಸ ಇರೋದಿಲ್ಲ. ಇಂಥವನ್ನ ಸಣ್ಣ ಪುಟ್ಟ ಮಾಡ್ಕೊಂಡಿದ್ರೆ 1 ಕೆಜಿ ಫೀಡ್ಗೆ 5 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ರು, ಲೆಕ್ಕ ಹಾಕ್ರೆ 5-5 ರೂಪಾಯಿ ದುಡ್ಡು ಉಳಿದ್ರು ಅಲ್ಲಿಗೆ 40-50 ಟನ್ ಫೀಡ್ಗೆ ಎಷ್ಟು ಉಳಿಯುತ್ತೆ? ಸಾಕಷ್ಟು ನಮಗೇನು ಉಳಿತಾಯ ಆಗುತ್ತೆ, ಉಳಿತಾಯ ಆಗುತ್ತೆ. ಈಗ ಫುಡ್ ಅಂತಂದ್ರೆ ಯಾವ ರೀತಿ ಕೊಡ್ತೀರಾ? ಅವಕ್ಕೆ ಏನಾದರೂ ಮುಂದೆ ತಟ್ಟೆ ಟೈಪ್ ಮಾಡಿ ಅದಕ್ಕೆ ಹಾಕ್ತೀರಾ ಹೆಂಗೆ? ಅದು ಸಿಸ್ಟಮ್ ಇದೆ ಸರ್, ಫೀಡರ್ ಅಂತ ಅದು ಮಾರ್ಕೆಟಲ್ಲಿ ಸಿಗುತ್ತೆ. ಅದು ಮೇಲ್ಗಡೆ ಹಾಕಿದ್ರೆ ಕೆಳಗಡೆ ಹೋಗಿ ಅಲ್ಲಿ ಕೋಳಿಗಳು ತಿಂತಾ ಇರುತ್ತೆ. ಅದು 4 ಕೆಜಿ ಹಿಡಿಯುತ್ತೆ ಒಂದು ಫೀಡರು. ಬೆಳಗ್ಗೆ ಒಂದು ಸರಿ ಫಿಲ್ ಮಾಡ್ತೀವಿ, ಚಿಕ್ಕದು ಅಪ್ ಟು 35 ಡೇಸ್ ಒಂದೇ ಸರಿ ಹಾಕೋದು. ಅದಾದಮೇಲೆ 35-45 ದಿನ 10 ದಿನ ಮಾತ್ರ ಬೆಳಗ್ಗೆ ಸಾಯಂಕಾಲ ಹಾಕ್ತೀವಿ ಫೀಡ್, ಯಾಕಂದರೆ ಶಾರ್ಟೇಜ್ ಆಗುತ್ತೆ. ಮಧ್ಯೆ ರಾತ್ರಿ ಈಗ ಬೆಳಗ್ಗೆ ಹಾಕಿರ್ತೀವಿ, ರಾತ್ರಿ 10-11 ಗಂಟೆ ಖಾಲಿ ಆಗಿಬಿಟ್ರೆ ಬೆಳಗ್ಗೆವರೆಗೂ ತಡ್ಕೊಳಲ್ಲ. ಅಂದರೆ ಅವು ಕೋಳಿ ಏನಾಗಲ್ಲ, ಬೆಳಗ್ಗೆ ನಾವು ಹಾಕಿದಾಗ ಒಂದ್ರ ಮೇಲೆ ಒಂದು ಬಿದ್ದು ಅವಾಗ ಸಾಯೋ ಚಾನ್ಸಸ್ ಇರುತ್ತೆ, ತುಳಿತ ಆಗಿ. ಈಗ 10 ಒಂದೇ ಸರಿಗೆ ನುಗ್ಗಿ ತಿನ್ನೋಕೆ ಹೋಗೋಕ್ಕಾಗಲ್ಲ. ಅದಕ್ಕೆ ಯಾವಾಗಲೂ ಫೀಡ್ ಇದ್ದರೆ ಅದು ನಾರ್ಮಲಾಗಿ ಎಷ್ಟು ಬೇಕೋ ಅಷ್ಟು ಒಂದೊಂದೇ ತಿನ್ನುತ್ತೆ, ಮತ್ತೆ ಹೋಗಿ ಸೈಡಿಗೆ ಕುತ್ಕೊಳ್ಳುತ್ತೆ. ಆ ಥರ ಆಗುತ್ತೆ. ಅಂದರೆ ಚಿಕ್ಕ ಮರಿ ಇದ್ದಾಗ ಒಂದೇ ಟೈಮ್ ಸಾಕು ಅಂತ ಹೇಳ್ತೀರ ಆಹಾರ? ಹೌದು ಸರ್, ಒಂದು ಟೈಮ್ ಅದಕ್ಕೆ ಫುಲ್ ಮಾಡಿದ್ರೆ ಅಪ್ ಟು 35 ಡೇಸ್ವರೆಗೂ ಅದು ಸಾಕಾಗುತ್ತೆ. ಮೊದಲು ಇನಿಷಿಯಲಿ ಒಂದು ಸರಿ ಅದು ಬಾಕ್ಸ್ ಫಿಲ್ ಮಾಡಿದ್ರೆ 3 ಡೇಸ್ ಬರುತ್ತೆ, ಆಮೇಲೆ ಬರ್ತಾ ಬರ್ತಾ ಒಂದು 10 ಡೇಸ್ ಆದರೆ ಒಂದು 2 ಡೇಸ್ ಬರುತ್ತೆ, ಆಮೇಲೆ ಒಂದು 20 ಡೇಸ್ ಕ್ರಾಸ್ ಮಾಡಿದ್ರೆ 1 ಡೇಗೆ ಬರುತ್ತೆ, 35 ಡೇಸ್ ಕ್ರಾಸ್ ಆದರೆ ಡೈಲಿ 2 ಟೈಮ್ಸ್ ಹಾಕಬೇಕು. ಈಗೆಲ್ಲ ಮೆಕ್ಕೆಜೋಳ ಕೆಲವೊಂದು ಧಾನ್ಯಗಳನ್ನೆಲ್ಲ ಹಿಟ್ಟು ಮಾಡಿ ನಮ್ಮಲ್ಲೇ ಮಿಷಿನ್ ಇದೆ ಅಂತ ಹೇಳಿದ್ರೆ, ಸಂಪೂರ್ಣ ಹಿಟ್ಟು ಮಾಡಿದ್ರೆ ಒಂದು ಸ್ವಲ್ಪ ನುಚ್ಚಿರ್ಬೇಕು ಅಂತ ಹೇಳ್ತೀರ? ಫಸ್ಟು 15 ದಿನ ಒಂದು ಜಲ್ಡಿ ಬರುತ್ತೆ. ಜಲ್ಡಿ 3 ಥರ ಇರುತ್ತೆ ಜಿನ್ನಲ್ಲಿ. ಫಸ್ಟು ಮರಿಗೆ ಯಾವ ಥರ ಬೇಕೋ ಅದಕ್ಕೆ ತುಂಬ ಚಿಕ್ಕದಾಗಿರುತ್ತೆ, ಅದು ಮೊದಲನೇ ಜಲ್ಡಿ. ಆಮೇಲೆ 2ನೇ ಜಲ್ಡಿ ಬಂದು 15 ದಿವಸದಿಂದ 30 ದಿವಸದ ಕೋಳಿಗೆ 2ನೇ ಜಲ್ಡಿ ಅಂತೀವಿ, ಅದು ಸ್ವಲ್ಪ ಸೈಜ್ ದೊಡ್ಡದಿರುತ್ತೆ. 3ನೇ ಜಲ್ಡಿ ಬಂದು 30 ದಿವಸದಿಂದ 45 ದಿವಸಕ್ಕೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ. ಆ ಥರ ಹಂಗೆ 3 ಟೈಪ್ ಇದು ಮಾಡಿ ಆ ಥರ ಫೀಡ್ ಹೊಡೆದು ಆಗ್ತಾ ಇದೆ. ಎಲ್ಲ ಬರೇ ಇಟ್ಟು ಮಾಡಿ ಕೊಡಬಾರ್ದು, ಇಲ್ಲ ದೊಡ್ಡ ನುಚ್ಚು ಮಾಡಬಾರ್ದು, ಆ ಥರ ಕೊಡ್ಬೇಕಂತ? ಖಂಡಿತವಾಗ್ಲೂ ಮಾಡಬಾರ್ದು. ಆ ಥರ ಮಾಡೋದ್ರಿಂದಾಗಿ ಮತ್ತೆ ಎಫೆಕ್ಟ್ ಆಗ್ತವೆ. ಈಗ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಈಗ ಸಣ್ಣ ಮರಿಗೆ ದೊಡ್ಡ ಫೀಡ್ ಹಾಕೋದ್ರಿಂದ ಹೊಟ್ಟೆ ನೋವು ಇಲ್ಲ ಇನ್ನೊಂದು ಮತ್ತೆ ಬೇರೆ ಥರದ ರೋಗಗಳು ಸ್ಟಾರ್ಟ್ ಆಗ್ತವೆ. ಅದು ಆ ಮರಿಗೆ 15 ದಿವಸದವರೆಗೂ ಅದೇ ಸಣ್ಣ ಪ್ರಮಾಣದಾಗೆ ಏನು ಕೊಡಬೇಕೋ ಅದನ್ನು ಕೊಟ್ಟರೆ ಅದು ಆರೋಗ್ಯವಾಗಿರುತ್ತೆ. ಅಂದರೆ ಸ್ವಚ್ಛತೆ ಅಂತಂದರೆ ಯಾವ ರೀತಿ ಮಾಡ್ತೀರ ಪ್ರತಿನಿತ್ಯ? ಅದು ಏನಂತಂದರೆ ಪ್ರತಿ ದಿನನೂ ಕೆಳಗಡೆ ಹಾಕಿರ್ತಕ್ಕಂಥ ಗೊಳಲನ್ನು ಕೆದರ್ತಾ ಇರ್ತೀವಿ ನಾವು. ಆಮೇಲೆ ಈ ಜಲ್ಡಿ ಸಿಸ್ಟಮಲ್ಲಿ ಅದು ಕೆಳಗಡೆ ಉದುರುತ್ತೆ ಸರ್, ಅದು ಲೇಯರ್. ಅದು ಅಲ್ಲಿ ಏನಾಗ್ತದೆ ಅಂದರೆ ಮೇಲೆ ಕೋಳಿಗಿರುತ್ತೆ, ವೇಸ್ಟ್ ಎಲ್ಲ ಏನಾಗುತ್ತೆ ಕೆಳಗಡೆ ಉದುರುತ್ತೆ, ಅಲ್ಲಿ ಏನು ಮೇಂಟೆನೆನ್ಸ್ ಅವಶ್ಯಕತೆ ಇರೋಲ್ಲ. ಅದು 2 ತಿಂಗಳಿಗೆ ಒಂದು ಸರಿ ಅದನ್ನು ಕೋಳಿದು ವೇಸ್ಟ್ ಇರುತ್ತಲ್ಲ ಅದನ್ನು ಕೆಳಗಡೆಯಿಂದ ಎತ್ತಾ ಹೋಗ್ತಾರೆ ಒಂದು ಕಡೆಯಿಂದ. ಇಲ್ಲಿ ನಮ್ಮಲ್ಲಿ ಏನಾಗ್ತದೆ ಬ್ರಾಯ್ಲರಲ್ಲಿ ಕೆಳಗಡೆ ಒಟ್ಟು ಹಾಕಿರ್ತೀವಿ, ಅದು ಭತ್ತದ ಗೊಳಲೆ ಬರುತ್ತಲ್ಲ ಆ ಒಟ್ಟನ್ನ ಹಾಕಿರ್ತೀವಿ. ಅದಾಕೋದ್ರಿಂದ ಅದು 2-45 ಡೇಸ್ವರೆಗೂ ಚೆನ್ನಾಗಿರುತ್ತೆ. ದಿನ ಅದನ್ನು ಹಿಂದೆ ತಿರ್ಗಾ ಮುರ್ಗ ಮಿಕ್ಸ್ ಮಾಡ್ತಾ ಹೋಗಬೇಕು ನೆಲನ. ಹಂಗಾಗಿ ಅದು ವೇಸ್ಟ್ ಇರುತ್ತಲ್ಲ ಕೆಳಗಡೆ ಹೋಗುತ್ತೆ, ನೆಕ್ಸ್ಟ್ ಇನ್ನೊಂದು ದಿನ ಅದು ಚೆನ್ನಾಗಿರೋ ಗೊಳಲೆ ಮೇಲೆ ಬರುತ್ತೆ. ಹಂಗಾಗಿ ಅದು ಏನು ಹಸಿ ಅನ್ಸಲ್ಲ, ಓಡಾಡೋದಕ್ಕೂ ಫುಲ್ ಡ್ರೈ ಇರುತ್ತೆ, ಆ ಕೋಳಿನೇ ಚೆನ್ನಾಗಿರುತ್ತೆ. ಒಟ್ಟು ನೆನೆಯಬಾರದು ಶೆಡ್ ಆ ಥರ ನೋಡ್ಕೋಬೇಕು ನಾವು. ಅಂದರೆ ನಿಮ್ಮ ಒಂದು ಅನುಭವದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ಇಷ್ಟೊಂದು 36,000 ಕೋಳಿ ಸಾಕಾಣಿಕೆ ಮಾಡಿದ್ರಲ್ಲ, ಅಂದರೆ ಕೋಳಿಗಳಿಗೆ ಏನಾದರೂ ರೋಗ ಬಂತು ಒಂದು ಕೋಳಿಗೆ ಎರಡು ಕೋಳಿಗೆ ಅಂದರೆ ಅಂದರೆ ಅಲ್ಲಿ ಯಾವ ರೀತಿ ನಿಮಗೆ ಗೊತ್ತಾಗುತ್ತೆ? ಗೊತ್ತಾಗುತ್ತೆ ಸರ್. ಅದು ಹೆಂಗೆ ಅಂತಂದರೆ, ಒನ್ ಡೇಯಲ್ಲಿ 6,000 ಕೋಳಿಗೆ 2-3 ಸತ್ತರೆ ಅದು ನಾರ್ಮಲ್. 5 ಕ್ರಾಸ್ ಆಯಿತು ಅಂತಂದರೆ ಅದರಲ್ಲಿ ಏನೋ ಫಾಲ್ಟ್ ಇದೆ ಅಂತ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕು. ಏನಾಗಿದೆ ಅಂತ ಅದನ್ನ ಕ್ರಾಸ್ ಚೆಕ್ ಮಾಡಬೇಕು. ಒಳಗಡೆ ಲಿವರ್ ಕಟ್ ಮಾಡಿ ಅದು ಲಿವರ್ ಏನಾದ್ರು ಚೆನ್ನಾಗಿದೆಯಾ ಇಲ್ಲ ಹಾರ್ಟ್ ಏನಾದರೂ ಸಮಸ್ಯೆ ಇದೆಯಾ ಅದನ್ನೆಲ್ಲ ನೋಡಿಬಿಟ್ಟು ಅದಕ್ಕೆ ಪೂರ್ವಕವಾಗಿ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ಹಾಕಿದರೆ ಸಾಕು. ಅಂದ್ರೆ ಅದನ್ನೆಲ್ಲ ಕೊಯ್ದು ನೀವೇ ನೋಡ್ತೀರ, ಚೆಕ್ ಮಾಡ್ತೀರ? ಖಂಡಿತವಾಗ್ಲೂ ಸರ್, ನಾವೇ ನೋಡ್ತೀವಿ. ಈಗ 12 ವರ್ಷದಿಂದ ನಮ್ಮ ತಂದೆಯವರು ಮಾಡ್ಕೊಂಬಂದಿದ್ದಾರೆ, ಅವರಿಗೆ ಭಾಳ ಅನುಭವ ಐತೆ. ಅವರನ್ನು ಕ್ರಾಸ್ ಚೆಕ್ ಮಾಡಿ ನೋಡಿ ಇಂಥದ್ದು ಮಾಡ್ರಿ ಅಂತ ಹೇಳ್ತಾರೆ, ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಅಂದರೆ ಏನಾದರೂ ರೋಗ ಬಂದಿತ್ತು ಅಂತಂದರೆ ಚಿಕಿತ್ಸೆ ಅಂತಂದರೆ ಯಾವ ರೀತಿ ಕೊಡ್ತೀರ? ನಿಮ್ಮಲ್ಲಿ ಎಲ್ಲ ಮೆಡಿಸನ್ ಇದೆಯಾ? ಹಾಂ ಇದೆ ಸರ್, ದಾವಣಗೆರೆಯಿಂದ ಮಾರ್ಕೆಟಲ್ಲಿ ತರ್ತೀವಿ. ಏನು ಅವಶ್ಯಕತೆ ಈಗ ಕೆಮ್ಮು ನೆಗಡೆ ಆ ಥರ ಏನಾದ್ರು ಇದ್ದರೆ ಅದಕ್ಕೆ CRD ಅಂತಾರೆ, ಆ ಥರ ಏನಾದ್ರು ಬಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳನ್ನ ಕೊಡ್ತೀವಿ. ಅದು ಬಿಟ್ಟರೆ ಲಿವರ್ ಟಾನಿಕ್, ಅದು ಏನಂದರೆ ಅದು ಲಿವರ್ನ ಚೆನ್ನಾಗಿಡೋದಕ್ಕೋಸ್ಕರವಾಗಿ, ಅದು ಲಿವರ್ ಫೇಲ್ಯೂರ್ ಆಯಿತು ಅಂದರೆ ಕೋಳಿ ಇರೋದಿಲ್ಲ ಸತ್ತೋಗ್ಬಿಡೋದು. ಅದು ಚೆನ್ನಾಗಿರೋದಕ್ಕೆ ವಾರದಲ್ಲಿ 2 ಟೈಮ್ಸ್ ಕೊಡ್ತಾ ಇರ್ತೀವಿ. ಅದು ಲಿವರ್ ಯಾವಾಗಲೂ ಚೆನ್ನಾಗಿರ್ಬೇಕು, ಅದು ಫೇಲ್ಯೂರ್ ಆಗೋದು ಕೋಳಿಯಲ್ಲಿ ಜಾಸ್ತಿ. ಈಗ 30-40 ದಿನಕ್ಕೆ ಇದು ಮಾರಾಟಕ್ಕೆ ಬರುತ್ತಾ ಅಂತ ಹೇಳಿದ್ರಲ್ಲ, ಸುಮಾರು ಅಂತ ಒಂದು ಕೋಳಿ ಎಷ್ಟು ಕೆಜಿ ಬರಬೇಕು ಅಂತ ಹೇಳಿದ್ರೆ ಅಷ್ಟು ದಿನದಲ್ಲಿ? 42 ದಿನಕ್ಕೆ 2.2 ಬರುತ್ತೆ ಸರ್ ಮಳೆಗಾಲದಲ್ಲಿ. ಈ ಬೇಸಿಗೆಯಲ್ಲಿ 42 ದಿನಕ್ಕೆ 2 ಕೆಜಿ ಬರುತ್ತೆ, 48 ದಿನಕ್ಕೆ ಹಂಗೆ ಜಾಸ್ತಿ ಆಗ್ತದೆ ಸರ್. ಒಟ್ಟು ನಮಗೆ ಎಕ್ಸಾಕ್ಟಾಗಿ ಬೇಕಾಗಿರೋದು 42 ದಿನಕ್ಕೆ, ಮಳೆಗಾಲದಲ್ಲಿ 2.2, ಬೇಸಿಗೆಯಲ್ಲಿ ಒಂದು 100-200 ಗ್ರಾಮ್ ಕಮ್ಮಿ ಆಗುತ್ತೆ. 2 ಕೆಜಿ ಅಂತೂ ಕಂಪಲ್ಸರಿ ಆ 42 ದಿನಕ್ಕೆ ಕ್ರಾಸ್ ಆಗಿರಬೇಕು. ಅದು ಯಾಕೆ ಮಳೆಗಾಲಕ್ಕೂ ಬೇಸಿಗೆ ಕಾಲಕ್ಕೂ ಕೋಳಿ ಸಾಕಾಣಿಕೆಯಲ್ಲಿ ಯಾಕೆ ತೂಕದಲ್ಲಿ ಹೆಚ್ಚು ಕಡಿಮೆ ಬರುತ್ತೆ? ಬಿಸಿಲು ಜಾಸ್ತಿ ಸರ್ ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ವಾತಾವರಣ ತಂಪಿರ್ತದೆ, ಆಮೇಲೆ 24 ಅವರ್ಸ್ ಫೀಡ್ ಹಾಕಿದ್ರೆ ತಿನ್ನುತ್ತೆ. ಬಟ್ ಇವತ್ತು ಬೇಸಿಗೆ ಬಿಸಿಲಲ್ಲಿ ಈಗ ಮಧ್ಯಾಹ್ನ ಹೊತ್ತು ಫೀಡ್ ತಿನ್ನಲ್ಲ ಸರ್, ಅದು ಆ ಕೋಳಿನೂ ಈಟು ಈ ಮಧ್ಯಾಹ್ನ ಈಟಿಗೂ ಅದಕ್ಕೆ ತಡ್ಕೊಳಕ್ಕಾಗಲ್ಲ. ಈಗ ನೀರು ಸ್ಪ್ರೇ ಮಾಡೋದು ಅದನ್ನು ಮಾಡ್ತಾ ಇರ್ತೀವಿ, ಸ್ವಲ್ಪ ಕೋಲ್ಡ್ ಮಾಡಲಿಕ್ಕೆ ಕೋಳಿ ಮೇಲೆ ಸ್ಪ್ರೇ ಮಾಡ್ತೀವಿ. ನೀರು ಸ್ಪ್ರೇ ಮಾಡೋದ್ರಿಂದ ಏನಂದರೆ ಆ ಉಷ್ಣಾಂಶನ ಕಮ್ಮಿ ಮಾಡ್ಬೋದು ಕೋಳಿಯ ಉಷ್ಣಾಂಶನ. ಫಾಗರ್ಗಳು ಹಾಕ್ಸ್ಬೇಕು, ಫಾಗರ್ಗಳು ಇಲ್ಲ, ಹಂಗಾಗಿ ನಾವೇ ಹ್ಯಾಂಡ್ ಪಂಪಲ್ಲಿ ಸ್ಪ್ರೇ ಮಾಡ್ತಾ ಹೋಗ್ತೀವಿ. ಈಗ ಕಿಟಕಿ ವ್ಯವಸ್ಥೆ ಎಲ್ಲ ಮಾಡಿದರೆ ಗಾಳಿ ಬರೋಕ್ಕಾಗಲ್ಲ? ಫುಲ್ ಓಪನ್ ಇದೆ ಸರ್, ಅದು ಏನು ಮೆಶ್ ಮಾತ್ರನೇ ಹಾಕಿರೋದು. ಆದ್ರೂ ಟೆಂಪ್ರೇಚರ್ ಜಾಸ್ತಿ ಇದೆ, ಜಾಸ್ತಿ ಇರೋದ್ರಿಂದಾಗಿ ಕೋಳಿ ತಡೆಯೋದಿಲ್ಲ. ಮೆಶ್ ಅಂದರೆ ಅದು ಫುಲ್ ಓಪನ್ಡ್ ಇರುತ್ತೆ, ಈ ಥರ ಹಿಂಗೆ ಕ್ರಾಸ್ ಕ್ರಾಸ್ ಮೆಶ್ ಇರುತ್ತಲ್ಲ, ಅದರಲ್ಲಿ ಗಾಳಿ ನುಗ್ತಾ ಇರುತ್ತೆ. 20 ಯಾವಾಗಲೂ ನಾವು ಕಟ್ಟೋದೇ ಇಲ್ಲ ಈ ಬೇಸಿಗೆಯಲ್ಲಿ ಮಾತ್ರ. ಮಳೆಗಾಲದಲ್ಲಿ ಆದರೆ ಸೈಡಿ ಪಾಟ್ ಕಟ್ತೀವಿ, ಅದು ಸ್ವಲ್ಪ ಶೀತ ಜಾಸ್ತಿ ಇರ್ತದೆ. ಈ ಬೇಸಿಗೆಯಲ್ಲಿ ನಾವು ಕಟ್ಟೋದೇ ಇಲ್ಲ ಅದನ್ನು, ಹಂಗೆ ಬಿಡ್ತೀವಿ. ಈಗ ಕೋಳಿ ಸಾಕಾಣಿಕೆಯಲ್ಲಿ ಲಾಭದಾಯಕ ಆಗ್ಬೇಕಂತಂದ್ರೆ ಪ್ರತಿ ಒಂದು ಕೆಜಿಗೆ ಎಷ್ಟು ನಿಮಗೆ ರೇಟ್ ಸಿಗಬೇಕು? ನಮಗೆ ಇವತ್ತಿನ ಇದರಲ್ಲಿ ನೋಡ್ತಾ ಹೋದ್ರೆ 90 ರೂಪಾಯಿ ಮೇಲೆ ಕ್ರಾಸ್ ಆಗಬೇಕು. ಈಗೇನು ರೇಟ್ ಇದೆ? ಈಗ 120 ಇದೆ ಸರ್, 120 ರೂಪಾಯಿ ಇದೆ. 90-95 ರೂಪಾಯಿ ಕ್ರಾಸ್ ಆಗಬೇಕು ಇವತ್ತಿನ ಇದರಲ್ಲಿ. ಈಗ 1.5 ಕೆಜಿ ಬಂತು ಅಂತಂದ್ರೆ 250 ರೂಪಾಯಿ ಲೆಕ್ಕ ಆಗುತ್ತೆ ನಿಮಗೆ. 2.5 ಕೆಜಿಗೆ 250 ರೂಪಾಯಿ ಖರ್ಚು ಬರುತ್ತೆ, ಅದರಲ್ಲಿ 150 ರೂಪಾಯಿ ಉಳಿಯುತ್ತೆ. ಎಲ್ಲ ಟೈಮು ಹಿಂಗೆ ಇರೋಲ್ಲ, ಬಟ್ ಇದು ಬೇಸಿಗೆ ಇಲ್ಲಿ ಈ ಟೈಮಲ್ಲಿ ಏನಾಗ್ತದೆ ಅಂದರೆ ಕೋಳಿ ಬೆಳೀತಕ್ಕಂಥ ಜನಸಂಖ್ಯೆ ಕಮ್ಮಿ ಆಗ್ತದೆ, ಈ ಟೈಮಲ್ಲಿ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ಮಳೆಗಾಲದಲ್ಲಿ ಆದರೆ ನಾವು ಏನು ಮಾಡದೇ ಇದ್ದರೂ ಕೋಳಿ ಚೆನ್ನಾಗಿ ಬರುತ್ತೆ, ವಾತಾವರಣ ತಂಪಿರ್ತದೆ, ಆಮೇಲೆ ಭಾಳ ಚೆನ್ನಾಗೂ ಬರುತ್ತೆ ಅವಾಗ. ಈಗ ರೋಗ ರುಜಿನ ಆವಾಗಿರಲ್ಲ, ಈ ಬೇಸಿಗೆಯಲ್ಲಿ ರೋಗ ಜಾಸ್ತಿ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದಿರ ಜನ ಆದಷ್ಟು ಬಿಡೋದಿಲ್ಲ. ಅಂದ್ರೆ ಒಂದು ಕೋಳಿಗೆ 50 ರೂಪಾಯಿ ನಿಮಗೆ ಉಳಿತಾಯ ಅಂತಂದ್ರೆ ಇದು ಲಾಭದಾಯಕ ಅಂತ ಹೇಳ್ತೀರಾ? ಹೌದು ಖಂಡಿತ ಸರ್, ಒಂದು ಕೋಳಿಗೆ 50 ರೂಪಾಯಿ ಉಳಿದ್ರೆ ಅಲ್ಲಿಗೆ 50 ರಿಂದ 1 ಲಕ್ಷ ರೂಪಾಯಿ ದುಡ್ಡು ಉಳಿಯುತ್ತೆ. ಒಬ್ಬ ಮಾಮೂಲಿ ಮನುಷ್ಯನಿಗೆ 1 ಲಕ್ಷ ರೂಪಾಯಿ ತಿಂಗಳಿಗೆ ದುಡಿದ್ರೆ 45 ದಿನಕ್ಕೆ ಅವನಿಗೆ ಅದಕ್ಕಿಂತ ಲಾಭದಾಯಕ ಇನ್ನೇನಿದೆ? ಒಳ್ಳೆ ಲಾಭ ಆಯ್ತಲ್ವಾ? ಹೌದು. ಈಗ ಸುಮಾರು 36,000 ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಿ ಅಂದ್ರೆ ಸಾಕಷ್ಟು ಅಂದ್ರೆ ಫುಡ್ಡಿಗೆ ನೀವು ಸಾಕಷ್ಟು ಹಣ ವ್ಯಯ ಮಾಡ್ಬೇಕಾಗುತ್ತೆ. ಹೌದು, ಖಂಡಿತವಾಗ್ಲಿ ಸರ್. ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು. ಈಗ ಏನಾಗ್ತದೆ ಅಂದ್ರೆ ಜೋಳ 2,200 ರೂಪಾಯಿ ಇದೆ. ಆಮೇಲೆ ಮೊದಲೆಲ್ಲ ಏನಿತ್ತು 1,400 ರೂಪಾಯಿ ಇತ್ತು, ಇವತ್ತು 2,200 ರೂಪಾಯಿ ಇದೆ. ಸೋಯಾ ಏನಿತ್ತು 38 ರೂಪಾಯಿ ಇತ್ತು, ಇವತ್ತು 68 ರೂಪಾಯಿ ಆಗಿತ್ತು. ಅದು ಡಬಲ್ ಆಗಿ ಈಗ ಏನಂದರೆ ರೈತರಿಗೆ ಅದರಿಂದನೂ ರೇಟ್ ಸಿಗಲೇಬೇಕಾದಂಥ ಪರಿಸ್ಥಿತಿನೂ ಐತೆ. ಯಾಕಂದರೆ ಎಲ್ಲರ ಹತ್ರನೂ ಬಂಡವಾಳ ಹಾಕೇ ತಂದಿರ್ತೀವಿ. ಅವನಿಗೆ ಉಳಿಲಿಲ್ಲ ಅಂದರೆ ಅವ್ನು ನೆಕ್ಸ್ಟ್ ಇನ್ನೊಂದು ಸರಿ ಹೆಂಗೆ ಮಾಡೋಕ್ಕೆ ಅವನಿಗೆ ದಾರಿ ಇರಲ್ಲ. ಮಾಡಿದ್ಮೇಲೆ ಅವನಿಗೆ 1 ರೂಪಾಯಿ ಉಳಿತದೆ ಅಂದರೆ ಅವನಿಗೆ ಖುಷಿ ಇರ್ತದೆ, ನೆಕ್ಸ್ಟ್ ಮಾಡ್ಬೇಕು ಮಾಡ್ಬೇಕು ಅಂತ. ಉಳಿಲಿಲ್ಲ ಅಂದರೆ ಅಲ್ಲಿಗೆ ನಿಲ್ಲಿಸ್ತಾರೆ. ಅಂದ್ರೆ ಎಲ್ಲೇ ಒಂದ್ ಕಡೆ ನೀವು ರೇಟ್ ಕಡಿಮೆ ಇದ್ದಾಗ ಎಲ್ಲ ಧಾನ್ಯಗಳನ್ನ ಅಂದ್ರೆ ನಿಮಗೆ ಬೇಕಾದಂತ ಮೆಕ್ಕೆಜೋಳದಾಗಿರ್ಬೋದು ಇವನ್ನೆಲ್ಲ ಕೊಂಡು ಹಾಕಿದ್ರೆ ಅದನ್ನ ಸ್ಟಾಕ್ ಮಾಡಿದ್ರು ಬಹಳ ದಿನ ಇಡಕ್ಕಾಗಲ್ವಾ? ಇಡಕ್ಕಾಗಲ್ಲ ಸರ್. ನಮಗೆ ಏನಂತಂದ್ರೆ ಒಂದು ಬ್ಯಾಚಿ 400 ಪ್ಯಾಕೆಟ್ ಮೆಕ್ಕೆಜೋಳ ಬೇಕಾಗ್ತದೆ. ನಾವು ಏನು 2,000-3,000 ಪ್ಯಾಕೆಟ್ ಸ್ಟಾಕ್ ಮಾಡ್ತೀವಿ, ಅದು ನಮಗೆ ಒಂದು 6 ತಿಂಗಳಲ್ಲಿ ಖಾಲಿ ಆಗ್ತದೆ. ಈಗ ಮೆಕ್ಕೆಜೋಳ ಸ್ಟಾಕ್ ಮಾಡ್ತಿರ ಅಲ್ಲ, ಹುಳ ಬೀಳಬಾರ್ದು ಅಂತೇಳಿ ಗುಳಿಗೆ ಇಡ್ತಾರೆ, ಆ ಥರ ಇಟ್ಟರೆ ಕೋಳಿ ಮೇಲೆ ಏನಾದರೂ ಪ್ರಭಾವ ಬೀರುತ್ತೆ? ನಾವು ಖಂಡಿತವಾಗ್ಲೂ ಇಡಲ್ಲ ಸರ್. ನಮ್ಮ ಗೋಡನ್ಗೊಳಗೆ ನಾವು ಪ್ರವೇಶ ಮಾಡಲ್ಲ. ಅದರಿಂದ ಇಟ್ಟರೆ ಏನಾಗ್ತದೆ ಅಂದರೆ ಸ್ವಲ್ಪ ಲೂಸ್ ಮೋಷನ್ ಆಗ್ತದೆ, ಇಡಬಾರ್ದು. ನಮ್ಮ ಗೋಡನ್ ಫುಲ್ ಕ್ಲೋಸ್ಡ್ ಆಗಿರೋದ್ರಿಂದ ಹುಳ ಬೀಳಲ್ಲ ನಮಗೆ. ಒಟ್ಟಾರೆ ಈ ಕೃಷಿ ಜೊತೆಗೆ ಉಪಕಸವಾಗಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಈ ಕೋಳಿ ಸಾಕಾಣಿಕೆ ನೆಮ್ಮದಿ ತಂದುಕೊಟ್ಟಿದೆಯಾ ನಿಮಗೆ? ಖಂಡಿತವಾಗ್ಲೂ ಸರ್, ತುಂಬ ನೆಮ್ಮದಿ ಕೊಟ್ಟಿದೆ. ಆಮೇಲೆ ಇದು ಪಾರ್ಟ್ ಟೈಮಲ್ಲಿ ಮಾಡಿದ್ರೆ ಒಳ್ಳೇದು ಸರ್. ಯಾವಾಗಲೂ ರೆಗ್ಯುಲರ್ ಆಗಿ ಮಾಡಬಾರ್ದು. ಎಷ್ಟು ಅವಶ್ಯಕತೆ ಇದೆ, ಯಾವ ಟೈಮ್ ನೋಡಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊತ ಹೋದರೆ ಇದು ಭಾಳ ಲಾಭದಾಯಕ, ಆಮೇಲೆ ನೆಮ್ಮದಿಯ ಒಂದು ಇದು ಜೀವನ. ಒಳ್ಳೆಯದು ಪ್ರದೀಪ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಜೊತೆಗೆ ಉಪಕಸವಾಗಿ ಈ ಒಂದು ಕೋಳಿ ಸಾಕಾಣಿಕೆಯನ್ನು ಯಾವ ರೀತಿ ಮಾಡ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಇದುವರೆಗೂ ಕೋಳಿ ಸಾಕಾಣಿಕೆ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ನೆಲ್ಲಿಕಟ್ಟೆ ಗ್ರಾಮದ ರೈತ ಟಿಎಸ್ ಪ್ರದೀಪ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಬಾಕಿ ಎಲ್ಲವೂ ಆಮೇಲೆ, ನನ್ನ ಮಾತು ಕೇಳು ಈಗಲೇ. ಲೈಫ್ನ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ. ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈ ಕೊಂಡೋಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಇಂಕೋ ಅನ್ನು 100% ಎಕ್ಸ್ಷೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ, ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ಗೆ ಹಿಂದೆ ಭೇಟಿ ನೀಡಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ, ಸಿ ಅಶ್ವಥ್ ಅವರ ಧ್ವನಿಯಲ್ಲಿ. ಜಾನಿತ್ತು ಕುಂಬಾರಣ್ಣ ಹಾಲು ಪಾನುಂಡನ ಹಾರ ಹಾರಿ ಮಣ್ಣ ತುಳಿತಾನ. ಹಾರಿ ಹಾರ ಹಾರಿ ಮಣ್ಣ ತುಳಿದು ತಮ್ಮಾರ್ಯ ನನ್ನಾರ್ಯಾರು ಹೊರುವಂತ ಐರಾಣಿ. ಮುಂಜಾನಿತ್ತು ಕುಂಬಾರಣ್ಣ ಹಾಲು ಪಾನುಂಡನ ಹಾರ ಹಾರಿ ಮಣ್ಣ ತುಳಿತಾನ. ಹಾರಿ ಹಾರ ಹಾರಿ ಮಣ್ಣ ತುಳಿದು ತಮ್ಮ ನನ್ನ ಯಾರು ಹೊರುವಂತ ಐರಾಣಿ ನಾಯಾರು ಹೊರುವಂತ ಐರಾಣಿ ಶರಣ ಬಸವಣ್ಣನ ದಿಲಿಸ್ಯಾಳ ಶರಣ ಬಸವಣ್ಣನ ದಿಲಿಸ್ಯಾಳ ಮುಂಜಾನೆತ್ತು ಕುಂಬಾರಣ್ಣ ಹಾಲು ಪಾಲುಂಡನ ಹಾರಾರಿ ಮಣ್ಣ ತುಳಿದಾನ ಹಾರಿ ಹಾರಾರಿ ಮಣ್ಣ ತುಳು ತಮಾಯಾನ ನಾಯಾರು ಹೊರುವಂತ ಐರಾಣಿ ನಾಯಾರು ಹೊರುವಂತ ಐರಾಣಿ ಜನೆತ್ತು ಕುಂಬಾರಣ್ಣ ಹಾಲು ಪಾನುಂಡನ ಹಾರ ಹಾರಿ ಮಣ್ಣ ತುಳಿದಾನ ಹಾರಿ ಹಾರ ಹಾರಿ ಮಣ್ಣ ತುಳಿಯೋ ತಮಾಯಾನ ನಾಯಾರು ಹೊರುವಂತ ಐರಾಣಿ ನಾಯಾರು ಹೊರುವಂತ ಐರಾಣಿ ನಾಯಾರು ಹೊರುವಂತ ಐರಾಣಿ ನಾಯಾರು ಹೊರುವಂತ ಐರಾಣಿ ಮತ್ತೊಂದು ಜನಪದ ಗೀತೆಯನ್ನು ಕೇಳಿ ಬರೋಣ.